ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುಧರಿಸಿ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಸಿರವಾರ ತಾಲೂಕಿನ ಮಲ್ಲಟ ಗ್ರಾಮದ ಮಲ್ಲಿಕಾರ್ಜುನ ಅವರ ಕೃಷಿ ಅನುಭವಗಳನ್ನು ಹಾಗೂ ಕೃಷಿ ರಂಗದಲ್ಲಿ ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮವನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವು ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ತಂದು ಅದೇ ಬೆಟ್ಟ ಇದು ಸರ್ ಕಳಸಮ್ಮ ಬಂದರ್ ಸರ್ ಅದು ಎರಡು ವರ್ಷ ಆಯ್ತು ಸರ್ ಅವ್ರು ಏನಂತಾರ ಸರ್ ಇವ್ರು ಆರ್ ಎಸ್ ಕೆ ದವರು ಇಲ್ಲಪ್ಪ ರಾಯಚೂರ್ಲಿಂದನೇ ಬರ್ತಾರ ಅವರು ಅವರೇ ಮಣ್ಣು ಟೆಸ್ಟಿಂಗ್ ಕರ್ಕ ತಗೊಂಡು ಹೋಗ್ತಾರಪ್ಪ ಅಂತಂದ್ ಕೆಲವರು ಹೊಲಕ್ ಹೋಗಿ ಟೆಸ್ಟಿಂಗ್ ತಗೊಂಡು ಹೋಗ್ತಾರ ಸರ್ ಇನ್ನ ನಮ್ಮ ಹೊಲಕ್ಕೆ ಬಂದಿಲ್ಲ ಸರ್ ಬಂದಿಲ್ಲ ಸರ್ ನಾವೇನಂತೀವಿ ಸರ್ ಪ್ರತಿಯೊಂದು ಹೊಲಕ್ಕೆ ಬಂದು ಯೂರಿಯಾ ಬಂದು ಟೆಸ್ಟಿಂಗ್ ತಗೊಂಡು ಕೇಸಿ ಇವರೇ ರಾಯಚೂರು ಕಳಿಸಿ ಅಂತ ಹೇಳ್ತಿದ್ ಸರ್ ಅವ್ರು ಬರೋದು ಬೇಡಪ್ಪ ನೀವು ಆರ್ ಎಸ್ ಕೆ ದವರು ನೀವೇ ಹೊಲಕ್ಕೆ ಬಂದು ಪ್ರತಿಯೊಬ್ಬ ರೈತರು ಅಲ್ಲಿಗೂ ಬಂದು ಏನು ಎಲ್ಲರೂ ಪ್ರತಿಯೊಂದು ಹೊಲಕ್ಕೆ ಬಂದು ಟೆಸ್ಟಿಂಗ್ ತಗೊಂಡ್ಕೊಂಡು ರಾಯಚೂರಿಗೆ ಕೊಟ್ಟು ಅದು ರಿಪೋರ್ಟ್ ಬಂದಿದ್ದು ಎಲ್ಲರಿಗೆ ಹಂಚಿಕೆ ಅಂತ ಮಾಡಿ ಅಂತ ಹೇಳ್ತಿದ್ದೆ ಸರ್ ಹೇಳಕತ್ತಿದ್ದೆ ಸರ್. ಈ ನೋಡ್ರಿ ಮಣ್ಣು ಮಾದರಿಯನ್ನು ತೆಗೆದು ಬಹಳ ಮುಖ್ಯ. ಮಣ್ಣು ಮಾದರಿ ಹೆಂಗ್ ತಗೋಬೇಕು ನಿಮ್ಗೆ ಗೊತ್ತಿರಂಗಿಲ್ಲ. ಸರಿಯಾಗಿ ಅದ್ರ ಬಗ್ಗೆ ತರಬೇತಿ ಬೇಕು. ಹೆಂಗ್ ಬೇಕಂಗ ಮಣ್ಣು ಮಾದರಿ ತಗೊಂಡ್ರೆ ಒಳ್ಳೆ ಫಲಿತಾಂಶಗಳು ಬರೋದಿಲ್ಲ. ಈಗಾಗಲೇ ಮಣ್ಣು ಒಂದು ಆರೋಗ್ಯ ಚೀಟಿಯನ್ನು ಕೊಡ್ತ ಕೃಷಿ ವಿಶ್ವವಿದ್ಯಾಲಯ ಇದೆ ತಜ್ಞರಿಗೆ ಕಳಿಸಿಕೊಡ್ಬೇಕು ಏನು ಮಾಡ್ಬೇಕು ಇದಕ್ಕಂತೇಳಿ ನಿಮ್ಗೆ ವಾಟ್ಸಪ್ದಲ್ಲೇ ಮಾಹಿತಿ ಕೊಡ್ತಾರೆ ಅವ್ರು ಏನು ಸಿಂಪರಣೆ ಮಾಡಬೇಕು ಏನು ಮಾಡ್ಬೇಕಂತಕ್ಕಂಥದ್ದು ಈ ರೀತಿ ಮಾಡ್ಕೋಬಹುದು ನೀವು. ಸರ್ ಮತ್ತೆ ಮಳೆ ಜಾಸ್ತಿ ತಂಪಾಗಿಬಿಟ್ಟಪ್ಪ ಅಂದ್ರೆ ಉದುರ್ಬಿಡ್ತಾವ ಸರ್. ಅದಕ್ಕೆ ವ್ಯವಸ್ಥೆ ಅಂತಂದ್ರೆ ಹತ್ತಿಗೆ ಯಾವತ್ತು ನೋಡ್ರಿ ಹತ್ತಿಗೆ ಹತ್ತು ಕುತ್ತು ಅಂತ ಹೇಳ್ತಾರೆ. ಅದಕ್ಕೆ ಹತ್ತಿ ಬೆಳೆಯಲ್ಲಿ ನೀರನ್ನ ನಿಲ್ಲಾರ್ದಾಗೆ ನೋಡ್ಕೋಬೇಕು ನಾವು. ನೀರು ಬಸಿದು ಹೋಗ್ತಾ ಇರಬೇಕು. ಅದಕ್ಕೆ ಮಳೆಯಾಗಿ ನೀವು ಬೋದರು ಏರಿಸಿರ್ತೀರಿ ಬೋದ್ನಲ್ಲಿ ಸುಮಾರು ಒಂದು ಹತ್ತು ತಾಸು ಎಂಟೆಂಟು ತಾಸು ನೀರು ನಿಂತು ಅಂದ್ರೆ ತಂಪು ಹಿಡಿದ್ಬಿಟ್ಟು ತಂಪಿಗೂ ಸಹ ಉದುರ್ತವೆ. ಆಮೇಲೆ ತಂಪು ಜಾಸ್ತಿ ಆದಾಗ ಏನಾಗುತ್ತೆ ಕೆಲವೊಂದು ಪೋಷಕಾಂಶಗಳು ಮಣ್ಣಿಲ್ದಂಥವು ಎಲ್ಲ ಒಳಗೆ ಹೋಗಿಬಿಡ್ತಾವೆ ಕೆಳಗಡೆ. ಕೆಳಗಡೆ ಹೋದಾಗ ಹತ್ತಿಗೆ ಪೋಷಕಾಂಶಗಳು ಬೇಕಾದಂಥವು ಸಿಗೋದಿಲ್ಲ. ಪೋಷಕಾಂಶಗಳ ಕೊರತೆಯಾಗಿ ತಂಪು ಜಾಸ್ತಿಯಾಗಿ ಅದಕ್ಕೆ ಹೂವು ಕಾಯಿ ಉದುರ್ತಕ್ಕಂಥ ಸಾಧ್ಯತೆ ಇರ್ತವೆ. ಅದಕ್ಕೆ ಏನು ಮಾಡ್ಬೇಕು ಹತ್ತಿ ಬೆಳೆಯುವಂಥ ರೈತ ಬಾಂಧವರು, ನೀರು ಒಂದೆಳೆ ಮಳೆ ಆತಪ್ಪ ಅಂತಂದರೆ ನೀರು ಹರಿದು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ನೀರು ನಿಲ್ಲಬಾರ್ದು. ಈಗ ತಾವು ಹತ್ತಿ ಹಾಕಿದ ಮೇಲೆ ಸಜ್ಜೆಯನ್ನು ಹಾಕೋತೀವಿ ಅಂತ ಹೇಳಿದ್ರಿ. ಸಜ್ಜೆ ಹೇಗೆ ಬರ್ತದೆ ಇಳುವರಿ? ಸಜ್ಜೆ ಚೆನ್ನಾಗಿ ಬರ್ತದೆ ಸರ್. ಸರ್ 30 ಕ್ವಿಂಟಲ್ ತಂದ ತೆಗೆದಿದ್ದೆ ಸರ್. 3 ಎಕರೆಗೆ ಸರ್ 3 ಎಕರೆ 30 ಕ್ವಿಂಟಲ್ ಆತ ಎಕರೆಗೆ 10 ಕ್ವಿಂಟಲ್ ತೆಗೆದಿದ್ದೆ ಸರ್. ಹೇಗೆ ರೇಟ್ ಅದು ಚಲೋ ಸಿಗ್ತದೆ ಸಜ್ಜೆಗೆ? ಸಿಗ್ತದೆ ಸರ್. ಈಗ 2.5 ಸಾವಿರ ಹಂಗೆ ಇದೆ ಸರ್. 2.5 ಸಾವಿರ ಹಿಂಗೆ ಇದೆ ಸರ್. ಏನ್ ಸಜ್ಜೆ ಬೆಳೆ ಬೆಳಿಲಿಕ್ಕೆ ಖರ್ಚು ಬಹಳ ಬರ್ತದ? 3 ಎಕರೆ ಸರ್ 15 ಸಾವಿರ ಖರ್ಚು ಬರ್ತದೆ ಸರ್. ಅದು 50 ಸಾವಿರ 60 ಸಾವಿರ ಆಗುತ್ತೆ ಸರ್. ಉಳಿಯುತ್ತೆ ಸರ್. ಮಿನಿಮಮ್ ಅಂದ್ರೆ ಒಂದು 30 ಸಾವಿರ 40 ಸಾವಿರ ಉಳಿತದೆ ಸರ್. ಅದೇ ಸಜ್ಜೆ ರೊಕ್ಕ ತಗೊಂಡು ಕೇಸಿ ಹಂಗೆ ಕೂಡಿಟ್ಟು ಸರ್ ಹತ್ತಿಡಕ ಟೈಮಿಗೆ ಅದು ಕುಂಟಿಗೆ ಮಡಿಕೆಗೆ ಟಿಲ್ಲರ್ಗೆ ಬೀಜಕ್ಕೆ ಗೊಬ್ಬರಕ್ಕೆ ಅವೇ ರೊಕ್ಕ ತಗೊಂಡು ಇದಕ್ಕೆ ಬಂಡವಾಳ ಆಗ್ತದೆ ಸರ್. ಬಂಡವಾಳ ಮಾಡ್ಕೊಂತೀವಿ ಸರ್. ಸಜ್ಜೆ ಕಣಿಕೆ ಅದು ಬರ್ತಲ್ಲ ಏನ್ ಮಾಡ್ತಾರೆ ಸಜ್ಜೆ ಸೊಪ್ಪೆ? ಸೊಪ್ಪೆ ಏನಿಲ್ಲ ಸರ್. ಅದು ವೇಸ್ಟ್ ಮಾಡಿದ್ವಿ ಸರ್. ಅದು ಶೇಂಗಾ ಪಾಂಗ ಬೇಸಿಗೆ ಇಡ್ತಾರಲ್ಲ ಸರ್ ಅವ್ರು ತಗೊಂಡು ಹೋಗ್ತಾರೆ ಸರ್. ಅದು ಮುಚ್ಚಕ್ಕೆ ಸರ್ ಸಜ್ಜೆ ಮುಚ್ಚಕ್ಕೆ. ಈಗ ನೋಡ್ರಿ ನೀವು ಕಲ್ತಂತವ್ರದ್ರಿ, ಬಹಳಷ್ಟು ಮಂದಿ ಏನ್ ಮಾಡ್ತಾರೆ ಸಜ್ಜೆ ದನ ಇಲ್ಲಪ್ಪ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಆಮೇಲೆ ಹತ್ತಿ ಕಟ್ಟಿಗೆಗಳನ್ನ ಎಲ್ಲ ಇದನ್ನ ಮಾಡಿಬಿಟ್ಟು ಅವಕ್ಕೂ ಬೆಂಕಿ ಹಚ್ಚಿರ್ತಾರೆ. ಅದು ಏನ್ ಮಾಡೋದು? ಹೊಲದಲ್ಲಿ ಒಂದ್ ಕಡೆ ಎಲ್ಲೋ ಒಂದು ಮೂಲೆಯಾಗ ಒಗದ್ ಬಿಡ್ಬೇಕು ಅದನ್ನ. ಅದ್ರ ಮೇಲೆ ಮಣ್ಣು ಹೆಂಡಿನೋ ಗೊಬ್ಬರನ ಏನೋ ಒಗದಾಗ ಮಳೆ ನೀರಿನಿಂದ ಅಲ್ಲಿ ಕೊಳತು ಹೋಗುವ ಸಾಧ್ಯತೆ ಇರ್ತದೆ. ಎಷ್ಟೋ ಮಂದಿ ಅದನ್ನ ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ, ಆದ್ರೆ ರೈತರು ಅಲ್ಲಲ್ಲಲ್ಲೇ ಬೆಂಕಿ ಹಚ್ಚುವುದನ್ನು ನೋಡ್ತೀವಿ. ಹೇಗೆ ತಾವು ಕಲ್ತಂತವ್ರು ಏನು ವಿಚಾರದ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಆ ತರ ಮಾಡ್ಬಾರ್ದು ಸರ್. ಕರೆಕ್ಟ್ ಅಂದ್ರೆ ಸುಡೋದು ಗಿಡೋದು ಮಾಡ್ಬಾರ್ದು ಸರ್. 1 ಲೀಟರ್ ಅದು ಗೊಬ್ಬರ ಕೊಳತು ಗೊಬ್ಬರನಾಗುತ್ತೆ ಸರ್, ಹೊಲಕ್ಕೆ ಯೂಸ್ ಆಗುತ್ತೆ ಸರ್. ಅದು ಇಲ್ಲದ್ರೆ ಬೇರೆಯವ್ರು ತಗೊಂಡೈತು ಅಂದ್ರೆ ಅವ್ರಿಗೆ ಕೊಡ್ಬೇಕು ಸರ್. ಸರ್ ಸಜ್ಜೆ ಸೊಪ್ಪಿನೂ ಮೈತವಂತ ಸರ್, ಕೆಲವು ಎಮ್ಮೆ ಮೈತವಂತ ತಿಂತೇವಂತ ಸರ್, ತಗೊಂಡ್ ಹೋಗ್ತಾರ ಸರ್. ನಾವಂತೂ ಆತರ ಸುಡೋದಿಗೆ ಮಾಡಲ್ಲ ಸರ್. ಈ ನೋಡ್ರಿ ನಿಮ್ದು ನೀರಾವರಿ ಐತಿ, ಅದ್ರ ಜೊತೆ ಒಂದ್ ಏನೋ ಒಂದ್ ಸಣ್ಣದು ಹೈನಾ ಕೊಡುವಂತ ಆಕಳನೋ ಎಮ್ಮೆನೋ ಒಂದ್ ಇಟ್ಕೊಂಡ್ಬಿಟ್ಟು ಆಮೇಲೆ ಟಗರ್ ಮರಿಗಳನ್ನ ಸಾಕೋದು ಒಂದ್ ನಾಲ್ಕೈದು ಟಗರ್ ಮರಿ ತಂದು ಅದೇ ಬೆಟ್ಟ ಇದು ಸರ್ ಕಸಮ ಪಂದರ್ ಸರ್. ಅದು 2 ವರ್ಷ ಆಯ್ತು ಸರ್. ಅವ್ರು ಏನಂತಾರ ಸರ್, ಇವ್ರು ಆರ್ ಎಸ್ ಕೆ ದವರು ಇಲ್ಲಪ್ಪ ರಾಯಚೂರ್ಲಿಂದಾನೆ ಬರ್ತಾರ ಅವರು, ಅವರೇ ಮಣ್ಣು ಟೆಸ್ಟಿಂಗ್ ಕರ್ಕೊ ತಗೊಂಡು ಹೋಗ್ತಾರಪ್ಪ ಅಂತಂದು ಕೆಲವರು ಹೊಲಕ್ಕೆ ಹೋಗಿ ಟೆಸ್ಟಿಂಗ್ ತಗೊಂಡಿರಿ. ಬೆಳೆ ವಿಮೆ ನೋಂದಾವಣೆಗೆ ಅಗತ್ಯ ದಾಖಲಾತಿಗಳಾದ ಪಹಣಿ, ಬ್ಯಾಂಕ್ ಪಾಸ್ ಪುಸ್ತಕ, ಆಧಾರ್ ಕಾರ್ಡ್ ಹಾಗೂ ಇತರೆ ಅಗತ್ಯ ಮಾಹಿತಿಗಳೊಂದಿಗೆ ಕೊನೆಯ ದಿನಾಂಕದೊಳಗೆ ನೋಂದಾವಣೆಯನ್ನು ಮಾಡಿ ಬೆಳೆ ವಿಮೆಯ ಲಾಭವನ್ನ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಗ್ರಾಹಕ ಸೇವಾ ಕೇಂದ್ರ, ಬ್ಯಾಂಕ್ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆಯ ಸಿಬ್ಬಂದಿಗಳನ್ನ ಭೇಟಿಯಾಗಿ. ಇದು ರಾಯಚೂರು ಜಿಲ್ಲೆ ಕೃಷಿ ಇಲಾಖೆಯ ಪ್ರಕಟಣೆ. ಜಾನುವಾರು ಸಾಕಾಣಿಕೆದಾರರೇ ಗಮನಿಸಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ 1-8 ವರ್ಷದೊಳಗಿರುವ ಎಮ್ಮೆ ಮತ್ತು ಆಕಳುಗಳಿಗೆ ಸರ್ಕಾರವು ವಿಮೆ ಯೋಜನೆಯನ್ನು ಜಾರಿಗೊಳಿಸಿದ್ದು, ಜಾನುವಾರುಗಳ ಮಾರುಕಟ್ಟೆ ಮೌಲ್ಯದ 2% ಪ್ರೀಮಿಯಂ ಅನ್ನು ಕಟ್ಟಬೇಕಾಗುವುದು. ಒಟ್ಟು ಪ್ರೀಮಿಯಂನಲ್ಲಿ ಬಿಪಿಎಲ್ ಫಲಾನುಭವಿಗಳಿಗೆ 70% ಮತ್ತು ಎಪಿಎಲ್ ಫಲಾನುಭವಿಗಳಿಗೆ 50% ಸರ್ಕಾರವು ಸಹಾಯಧನ ನೀಡಲಿದ್ದು, ಎಮ್ಮೆ ಮತ್ತು ಆಕಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಕಿವಿ ಓಲೆಯನ್ನು ಕಡ್ಡಾಯವಾಗಿ ಹಾಕಿಸಿ ತಮ್ಮ ಹತ್ತಿರದಲ್ಲಿರುವ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿಪಡಿಸಿದ ಪ್ರೀಮಿಯಂ ಅನ್ನು ಕಟ್ಟಿ ಅರ್ಜಿ ನಮೂನೆಯನ್ನು ತುಂಬಿ ದಿನಾಂಕ 10/7/2022 ಒಳಗಾಗಿ ನಿಮ್ಮ ಜಾನುವಾರುಗಳಿಗೆ ವಿಮೆ ಮಾಡಿಸಿ ರಕ್ಷಣೆಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿರಿ. ಇದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ರಾಯಚೂರು ಇವರ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೀಜ ಕಲ್ಯಾಣ ಬೀಜೋತ್ಪಾದನೆ ಸಂಸ್ಕರಣೆ ಮತ್ತು ಸಂರಕ್ಷಣೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶೇಷಾಧಿಕಾರಿ ಬೀಜ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಬೀಜ ಗ್ರಾಮ ಯೋಜನೆ, ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೇಳಿ ಕಾರ್ಯಕ್ರಮ ಬೀಜ ಕಲ್ಯಾಣ. ರೈತ ಬಾಂಧವರೇ, ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮದ 6ನೇ ಕಂತಿನ ಇಂದಿನ ವಿಷಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಅಭಿವೃದ್ಧಿಪಡಿಸಿದ ಹೊಸ ತಳಿಗಳ ಕುರಿತು ಮಾಹಿತಿ. ಮಾಹಿತಿಯನ್ನ ಓದುವವರು ಅಮರೇಶ್ ಆಶಿಹಾಳ್ ಮತ್ತು ರಮಾ ಕುಲಕರ್ಣಿ. ಮಾಹಿತಿಯನ್ನ ಒದಗಿಸಿದಂತಹ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಇಮ್ತಿಯಾಜ್ ಅಹಮದ್ ಕೆ, ಕಿರಿಯ ತಳಿತಜ್ಞ. ಬೀಜ ಘಟಕ ಕಾಯಿಗಳು ದಪ್ಪವಾಗಿರುತ್ತದೆ, ಬೀಜಗಳು ನಸುಕಂದು ಬಣ್ಣವನ್ನ ಹೊಂದಿರ್ತವೆ. ಕಡಲೆಯಲ್ಲಿ ಇನ್ನೊಂದು ಸುಧಾರಿತ ತಳಿ ಮತ್ತು ಹೊಸ ತಳಿ ಯಾವುದು ಅಂತಂದ್ರೆ MNK-1, ಇದನ್ನ ಕಾಬೂಲಿ ಅಂತಾನು ಕೂಡ ಕರೀತಾರೆ. ಇದು ಮಾಗುವ ಅವಧಿ 95-100 ದಿನಗಳಾಗಿದ್ದು Variety 1, 2, and 3 ಶಿಫಾರಸು ಮಾಡಲಾಗ್ತಾ ಇದೆ. ಗಿಡದ ಎತ್ತರ 60-70 ಸೆಂಟಿಮೀಟರ್ ಎತ್ತರವಾಗಿದ್ದು ಪ್ರತಿ ಹೆಕ್ಟರ್ಗೆ 12-13 ಕ್ವಿಂಟಲ್ ಇಳುವರಿಯನ್ನ ಪಡ್ಕೋಬಹುದು. ಇದರ ವಿಶೇಷತೆ ಕುರಿತು ಹೇಳೋದಾದ್ರೆ, ಬೀಜವು ಹಾಲಿನ ಬಿಳಿ ಬಣ್ಣದಾಗಿರುತ್ತದೆ, ಗಿಡ ನೆಟ್ಟಗೆ ಬೆಳೆಯುವ ಸ್ವಭಾವ ಹೊಂದಿರುತ್ತದೆ, ಪುಸೇರಿಯಂ ಸೊರಗು ರೋಗಕ್ಕೆ ಸಾಧಾರಣವಾದಂತಹ ಸಹಿಷ್ಣುತೆಯನ್ನ ಇದು ಹೊಂದಿದೆ. ಇನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇವರು ಅಭಿವೃದ್ಧಿಪಡಿಸಿದ 2 ಉದ್ದಿನ ತಳಿಗಳು ಅಭಿವೃದ್ಧಿಯನ್ನು ಪಡಿಸಲಾಗಿದೆ. ಇದರಲ್ಲಿ ಮೊದಲನೆಯದು ಅಂತ ಹೇಳಿದ್ರೆ ಉದ್ದು TRCRU-22, ಇದರ ಮಾಗುವ ಅವಧಿ 72-75 ದಿನಗಳು, Variety 1 and 2 ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 40-45 ಸೆಂಟಿಮೀಟರ್ ಇದ್ದು ಇಳುವರಿ ಪ್ರತಿ ಹೆಕ್ಟೇರ್ಗೆ 8-9 ಕ್ವಿಂಟಲ್ ಇಳುವರಿಯನ್ನು ಕೊಡ್ತದೆ. ಇದರ ವಿಶೇಷತೆ ಅಂತ ಹೇಳಿದ್ರೆ ಬೇಸಿಗೆ ಹಂಗಾಮಿಗೆ ಸೂಕ್ತವಾದ ತಳಿ ಅಂತ ಹೇಳಬಹುದು. ಹಳದಿ ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ. ಇನ್ನು ಎರಡನೆಯ ತಳಿ ಅಂತ ಹೇಳಿದ್ರೆ ಉದ್ದು BDU-12, ಇದರ ಮಾಗುವ ಅವಧಿ 75-78 ದಿನಗಳು. Variety 1-35-1 ತಳಿಗಿಂತ 12% ಹೆಚ್ಚಿನ ಇಳುವರಿ ಕೊಡುತ್ತದೆ ಮತ್ತು 1 ವಾರ ಬೇಗನೆ ಕಟಾವಿಗೆ ಬರುತ್ತದೆ. ಗಿಡಗಳು ಆಕರ್ಷಕ ಹಳದಿ ಬಣ್ಣವನ್ನು ಹೊಂದಿರುತ್ತವೆ. ಈ ತಳಿಯು ತುಕ್ಕು ರೋಗಕ್ಕೆ, ಇದ್ದಲು ಮತ್ತು ಕಾಂಡಕೊಳೆ ರೋಗಕ್ಕೆ ಮಧ್ಯಮ ನಿರೋಧಕ ಶಕ್ತಿಯನ್ನು ಹೊಂದಿದೆ. ರೊಟ್ಟಿ ಮತ್ತು ಕಿಚಡಿ ಮಾಡಲು ಈ ತಳಿಯು ಸೂಕ್ತವಾಗಿದ್ದು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶವು ಈ ತಳಿಯಲ್ಲಿ ಹೆಚ್ಚಾಗಿರುತ್ತದೆ.